ಸಮಯ 6:50 30 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕೊಡಗಿನ ಕಾಫಿ ಬೆಳೆಯ ಚಿತ್ರಣವನ್ನು ಪರಿಚಯಿಸುವ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುವಿರಿ. ಇದರಲ್ಲಿ ಕೊಡಗು ಜಿಲ್ಲೆ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಬಿ ಶಿವಕುಮಾರ ಸ್ವಾಮಿ ಅವರೊಡನೆ ಸಂದರ್ಶನ. ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾಫಿಯ ಚಿತ್ರಣ ಈ ಕುರಿತಂತೆ ನಮಗೆ ವಿಷಯಗಳನ್ನು ತಿಳಿಸಿದರೆ ಕೊಡಗು ಜಿಲ್ಲೆಯ ಕಾಫಿ ಮಂಡಳಿಯ ಉಪನಿರ್ದೇಶಕರಾಗಿರುವ ಬಿ ಶಿವಕುಮಾರ ಸ್ವಾಮಿ ಅವರು. ಶಿವಕುಮಾರ ಸ್ವಾಮಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಕೊಡಗು ಅಂತಂದ್ರೆ ಬಹಳ ಜನಗಳಿಗೆ ಕಾಫಿನೇ ಪ್ರಮುಖವಾದ ಬೆಳೆ ಅಂತ ಅನ್ಕೊಂಡು ಭಾವಿಸ್ಕೊಳ್ತಾರೆ. ಅದು ಮೇಲ್ನೋಟಕ್ಕೆ ಸತ್ಯವಾದ ವಿಚಾರ. ಇನ್ನು ಕಾಳುಮೆಣಸು, ಏಲಕ್ಕಿ, ಕಿತ್ತಳೆ, ಭತ್ತ, ಇನ್ನು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ, ಅಡಿಕೆ ಸೇರಿಕೊಂಡು ಏನೆಲ್ಲ ಬೆಳೆಗಳಿದಾವೆ. ಆದರೆ ಪ್ರಧಾನವಾಗಿ ಕಾಫಿನೇ ಈ ಜಿಲ್ಲೆಯ ಪ್ರಮುಖವಾದ ಬೆಳೆ ಅಲ್ವಾ? ಎಷ್ಟು ಪ್ರದೇಶದಲ್ಲಿದೆ ಮತ್ತೆ ಯಾವ್ಯಾವ ತಳಿಗಳಿದಾವೆ, ಕಾಫಿ ಮಂಡಳಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿಷಯಗಳನ್ನ ಪ್ರಸ್ತಾಪ ಮಾಡಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ತಾವು ಹೇಳ್ದಂಗೆ ಕೊಡಗು ಅಂದ್ರೆ ಕಾಫಿಗೆ ಅನುವರ್ತನ ಮಾಡಿದೆ. ಕೊಡಗಿನಲ್ಲಿ 1,07,000 ಎಕರೆ ಪ್ರದೇಶದಲ್ಲಿ ನಮ್ಮ ಕಾಫಿ ಕೃಷಿ ಇದೆ. ಇದರಲ್ಲಿ ಪ್ರಧಾನವಾಗಿ ರೋಬಸ್ಟ ಕಾಫಿಯನ್ನ 80,000 ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದೀವಿ. ಹಾಗೆ ಅರೇಬಿಕಾ ಕಾಫಿನ 27,000 ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದೀವಿ. ಅರೇಬಿಕಾ ಬಂದು ಸೋಮವಾರಪೇಟೆ ತಾಲೂಕಿಗೆ ಹೆಚ್ಚು ಸೀಮಿತವಾಗಿದೆ. ಮಡಿಕೇರಿ ಮತ್ತು ವಿರಾಜಪೇಟೆ ತಾಲೂಕುಗಳಲ್ಲಿ ರೋಬಸ್ಟಾ ಕಾಫಿ ಹೆಚ್ಚು ಸೀಮಿತವಾಗಿದೆ. ಹೌದು, ನಿಜ. ಈ ಎರಡು ತಾಲೂಕುಗಳಲ್ಲಿ ವಾತಾವರಣ ಅರೇಬಿಕಾಗಿಂತ ರೋಬಸ್ಟಾಕ್ಕೆ ಸ್ವಲ್ಪ ಪೂರಕವಾಗಿರೋದ್ರಿಂದ ಹೆಚ್ಚಿನ ರೈತ ಬಾಂಧವರು ರೋಬಸ್ಟಾ ಕಾಫಿಯನ್ನ ಈ ಎರಡು ತಾಲೂಕುಗಳಲ್ಲಿ ಬೆಳೀತಾ ಇದ್ದಾರೆ. ಹಾಗೆ ಸೋಮವಾರಪೇಟೆನಲ್ಲಿ ಅರೇಬಿಕಾ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸಿದೆ. 1,07,000 ಹೆಕ್ಟೇರ್ ಅಲ್ವಾ? ಇಡೀ ಕೊಡಗಿನಲ್ಲಿ ಇಷ್ಟೊಂದು ವಿಶಾಲವಾದ ಪ್ರದೇಶದಲ್ಲಿ ಕಾಫಿಯನ್ನೇ ಬೆಳೆಯಲಾಗ್ತಾ ಇದೆ. ಹೆಚ್ಚಾಗಿ ರೋಬಸ್ಟವನ್ನೇ ಇವತ್ತು ಕಾಫಿ ಬೆಳೆಗಾರರು ಇಷ್ಟಪಟ್ಟಿದ್ದಾರೆ. ಸೋಮವಾರಪೇಟೆ ತಾಲೂಕಿನಲ್ಲೂ ಅರೇಬಿಕಾ ಕಮ್ಮಿ ಆಗ್ತಾ ಇದೆ ನಿಧಾನಕ್ಕಲ್ವಾ? ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಆದಂತ ಬೇರೆ ಬೇರೆ ಕಾರಣಗಳಿದ್ದಾವೆ. ಮುಖ್ಯವಾಗಿ ನಮ್ಗೆ ವೈಸ್ಟಮ್ ಬೋರರ್ ಅನ್ನೋ ಒಂದು ಕಾಫಿಯ ಕೀಟ ಬಾಧೆ ತುಂಬಾ ಜಾಸ್ತಿ ಇದೆ. ಹೌದು, ಅದರ ನಿರ್ವಹಣೆ ಮಾಡೋದಕ್ಕೆ ರೈತರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ. ಒಂದು ಈ ಕ್ಲೈಮೇಟ್ ಚೇಂಜ್ ಏನಂತ ಹೇಳ್ತಾ ಇದೀವಿ, ಹವಾಮಾನ ವೈಪರೀತ್ಯಗಳು ಹೊಂದಿದೆ. ಎರಡನೇದಾಗಿ ಅದಕ್ಕೆ ಬೇಕಾದಂತ ಕುಶಲ ಕಾರ್ಮಿಕರು ಗಣನೀಯವಾಗಿ ಕಡಿಮೆ ಆಗ್ತಾ ಇದ್ದಾರೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ. ಹೌದು, ಇದ್ರ ಜೊತೆಗೆ ಇತ್ತೀಚಿನ ಕಳೆದ 3-4 ದಶಕಗಳಿಂದ ನಮ್ಮಲ್ಲಿ ವೈವಿಧ್ಯಮಯವಾದಂತಹ ನೆರಳಿನ ಮರಗಳನ್ನ ಬೆಳೆಸ್ತಾ ಇದೀವಿ. ಅದು ಮಾನವ ಶೈಲಿಗೆ ಹೊರಟೋಗಿದೆ, ಅಂದ್ರೆ ಹೆಚ್ಚು ಹೆಚ್ಚು ಸಿಲ್ವರ್ ಉಪಗಳಿಗೆ ಒಲವು ತೋರಿ ಅದನ್ನು ಬೆಳೆಸಿ ಈ ಕಾಫಿಗೆ ಪೂರಕವಾದ ವಾತಾವರಣ ಏನ್ ಬದಲಿತ್ತು, ಕಾಡು ಜಾತಿಯ ಮರಗಳನ್ನ ಬೆಳೆಸೋದ್ರಿಂದ ಸಿಗ್ತಾ ಇತ್ತು, ಅದು ಕಡಿಮೆ ಆಗಿ ಈ ಒಂದು ಕೀಟ ಬಾಧೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದರ ನಿರ್ವಹಣೆಯಲ್ಲಿ ಸೋಲ್ತಾ ಇರೋದ್ರಿಂದ ಹೆಚ್ಚು ಹೆಚ್ಚು ರೈತರು ರೋಬಸ್ಟಾ ಕಡೆಗೆ ಒಲವನ್ನ ತೋರಿಸ್ತಾರೆ. ಹೌದು, ಮತ್ತೆ ಒಟ್ಟಾರೆ ರೋಬಸ್ಟಾಕ್ಕಿಂತ ಅರೇಬಿಕಾ ಕಾಫಿಯಲ್ಲಿ ಖರ್ಚು ಹೆಚ್ಚು ಅಂತ ಅನ್ಕೊಂಡು ಹೇಳೋದಿದೆ ಅಲ್ವಾ? ಅರೇಬಿಕಾ ಕಾಫಿನಲ್ಲಿ ತಾವ್ ಹೇಳಿದಂಗೆ ಖರ್ಚು ಹೆಚ್ಚು, ಆದ್ರೆ ಅದಕ್ಕೆ ಮಾರುಕಟ್ಟೆ ಬೆಲೆ ಕೂಡ ರೋಬಸ್ಟಾಗಿಂತ ಜಾಸ್ತಿನೇ ಸಿಗುತ್ತೆ. ಇದ್ರ ಜೊತೆಗೆ ಅರೇಬಿಕಾ ಬೆಳೆದಾಗ ನಾವು ಹೆಚ್ಚು ಹೆಚ್ಚು ನೆರಳಿನ ಮರಗಳ ಬೇಕಾಗೋದ್ರಿಂದ ಆ ನೆರಳಿನ ಮರಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ನಾವು ಆಳಮೆಣಸಿನ ಕೂಡ ಹಬ್ಬಿಸಬಹುದು. ಇದರಿಂದ ನಮ್ಗೆ ಅಧಿಕ ಆದಾಯ ಕೂಡ ಬರುತ್ತೆ. ಅಂದ್ರೆ ಇಂಟರ್ ಕ್ರಾಪ್ ತರ ನಾವು ಕಾಳು ಮೆಣಸಿನ ಬೆಳೆಯೋದ್ರಿಂದ ನಿಜ ಅದ್ರ ಮುಂದೆ ಕೂಡ ಆದಾಯ ಬರುತ್ತೆ. ಅದೆರಡು ಆದಾಯ ನಾವು ಒತ್ತಿ ಕೂಡಿ ತರ್ತಿದ್ರೆ ಅರೇಬಿಕಾ ಕೂಡ ಒಂದು ಒಳ್ಳೆ ಲಾಭದಾಯಕ ಉದ್ಯಮನೇ. ಹೌದು ಹೌದು ನಿಜ. ಆದ್ರೆ ಅದರ ನಿರ್ವಹಣೆ ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ಬೆಳೆಗಾರರು ರೋಗಸ್ಥಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ. ಈಗ ನಾಲ್ಕಾರು ವರ್ಷಗಳ ಹಿಂದೆ ಅರೇಬಿಕಾ ತಾವ್ ಹೇಳಿದಂಗೆ ರೋಬಸ್ಟಕ್ಕಿಂತ ಒಳ್ಳೆ ಬೆಲೆಯಲ್ಲಿ ಮಾರಾಟ ಆಗ್ತಾ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಅರೇಬಿಕಾ ಮತ್ತು ರೋಬಸ್ಟಕ್ಕೆ ತುಂಬಾ ವ್ಯತ್ಯಾಸ ಇಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ ನಮ್ಮ ಕಾಫಿ ಬೆಳೆಗಾರರು. ಹೌದು, ಆದ್ರೆ ಈ ವರ್ಷ ಅರೇಬಿಕಾಗೆ ಒಳ್ಳೆ ಬೆಲೆ ಇದೆ ಸದ್ಯಕ್ಕೆ. ಹತ್ತು ಮುಕ್ಕಾಲು ಸಾವಿರದಷ್ಟು ಇದೆ ಒಂದು ಚೀಲ ಪಾಸ್ಮೆಂಟ್ ಬೆಲೆ. ಬಟ್ ಏನಂದ್ರೆ ಇಳುವರಿ ಕಡಿಮೆ ಆಗಿರೋದ್ರಿಂದ ಅಂದ್ರೆ ಈ ಕೀಟಬಾಧೆಯಿಂದ ಗಿಡಗಳನ್ನ ತೆಗೆದು ನಂಬರ್ ಆಫ್ ಪಾಪ್ಯುಲೇಷನ್ ಅಷ್ಟೇ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಇಳುವರಿ ಗಣನೀಯವಾಗಿ ಕಡಿಮೆ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಿಜ. ಮತ್ತೆ ರೋಬಸ್ಟದಲ್ಲಿ ಇಳುವರಿ ಒಂದ್ ಎಕರೆಗೆ ಅಥವಾ ಒಂದ್ ಹೆಕ್ಟೇರ್ಗೆ ಅರೇಬಿಕಾಕ್ಕಿಂತ ಹೆಚ್ಚು ಅನ್ನೋ ತರ ಎಷ್ಟೋ ಕಡೆಗೆ ನಾವು ಕಾಣ್ತಿದೀವಿ ಅಲ್ವಾ. ಹೌದೌದು, ಇಳುವರಿ ಜಾಸ್ತಿನೇ ಇದೆ, ತುಂಬಾನೇ ಜಾಸ್ತಿ ಇರುತ್ತೆ. ಅದೇ ಅದೇ 700 ಕೆಜಿ ಅಂತ ಅಂದ್ರೆ ಒಂದು ಎಕ್ಸ್ಟರ್ ಪ್ರದೇಶಕ್ಕೆ ಅದು 1200-1500 ಕೆಜಿ ವರೆಗೂ ಸಿಗುತ್ತೆ. ಅದು ಕ್ಲೀನ್ ಕಾಫಿ. ನೋಡಿ ಅಂದ್ರೆ ಆಲ್ಮೋಸ್ಟ್ ಎರಡು ಪಟ್ಟು ಸಿಕ್ಕಂಗ ಆಗುತ್ತಲ್ವಾ. ಹೀಗಿರೋದ್ರಿಂದ ಸಾಮಾನ್ಯವಾಗಿ ಯೋಚನೆ ಮಾಡೇ ಮಾಡ್ತಾರೆ, ಸ್ವಲ್ಪ ಧಾರಣೆಯಲ್ಲಿ ವ್ಯತ್ಯಾಸ ಆದ್ರೂ ರೋಬಸ್ಟನೆ ಸೂಕ್ತ ಅಂತ ಅನ್ಕೊಂಡು ಅರೇಬಿಕಾ ಬೆಳೆಯುವ ಪ್ರದೇಶಗಳಲ್ಲೂ ಈಗ ಬೇರೆ ಬೇರೆ ರೀತಿಯ ಪ್ರಯತ್ನಗಳಿಂದ ಹೊಸ ತಳಿಗಳನ್ನ ಅಥವಾ ಸಂಕರ ತಳಿಗಳನ್ನ ಹಾಕಿ ಇಳುವರಿಯನ್ನ ಹೆಚ್ಚಿಗೆ ಪಡ್ಕೊಳ್ಳುವ ಕಾಫಿ ಬೆಳೆಗಾರರನ್ನ ಕಾಣಬಹುದು. ಅದು ಕೂಡ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ರೈತರು. ಅದಕ್ಕೆ ರೋಗ ಮತ್ತು ಕೀಟದ ಬಾಧೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಈಗ ಆಲ್ರೆಡಿ ಅದರಲ್ಲಿ ಅನುಭವ ಇರ್ತಕ್ಕಂಥ ರೈತರು ಖುಷಿಯಾಗಿದೆ. ಚಂದ್ರಗಿರಿ ಕಾಫಿಗೆ ಸಂಬಂಧಪಟ್ಟಂಗೆ ರೈತರು ಸದ್ಯದ ಮಟ್ಟದಲ್ಲಿ ಖುಷಿಯಾಗಿದೆ. ಅರೇಬಿಕಾದ ಹೊಸ ತಳಿ ಅಲ್ವಾ, ಅರೇಬಿಕಾದ ಒಂದು ತಳಿ ಅದು. ಇದ್ರ ಜೊತೆಗೆ ಮತ್ತೊಂದ್ ತಳಿ ನಾವು ಮಲ್ಟಿ ಲೊಕೇಶನಲ್ ಟ್ರಯಲ್ಸ್ ಅಂತ ಮಾಡ್ತಾ ಇದ್ವಿ. ಅದು ಕೂಡ ಕೆಂಬೂರಲ್ಲಿ ಸ್ವಲ್ಪ ಪ್ರಮಾಣದ ನಿರೋಧಕತೆಯನ್ನ ಹೊಂದಿದೆ ಅಂತ ಹೇಳಿ ಕಂಡು ಬಂದಿದೆ. ಎಲ್ಲಾ ಮಲ್ಟಿ ಲೊಕೇಶನ್ ಗಳಲ್ಲೂ ಅದರ ಒಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅನ್ಸಿದ್ರೆ ಅದನ್ನ ಒಂದು ತಳಿಯಾಗಿ ನಾವು ಬಿಡುಗಡೆ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಅಲ್ವಾ. ರೋಬಸ್ಟಾದಲ್ಲಿನ ಭಿನ್ನ ಭಿನ್ನವಾದ ತಳಿಗಳು ಇವತ್ತು ಬಿಡುಗಡೆ ಆಗಿದಾವೆ ಅಥವಾ ಬಳಕೆ ಆಗ್ತದವೆ ಅಲ್ವಾ. ಹೌದು, ರೋಬಸ್ಟಾದಲ್ಲಿ ನಮಗೆ ಪ್ರಮುಖವಾಗಿ ಮೂರು ತಳಿಗಳಿದಾವೆ. ಒಂದು ಓಲ್ಡ್ ಪೆರಿಡಿಯನ್, ಅದು ಹೆಚ್ಚಿನ ಮಳೆ ಬೀಳುವ ಪ್ರದೇಶದಲ್ಲಿ ಅದು ಹೆಚ್ಚು ಪ್ರಚಲಿತವಾಗಿದೆ. ಅದರ ನಂತರ 274 ಅಂತ ಇದೆ, S274 ಅಂತ. ಇವೆರಡು ತುಂಬಾ ಹಳೆಯ ತಳಿಗಳು, ಮತ್ತಿಂದಲೂ ಬೆಳೆಗಾರರು ಬೆಳೀತಾ ಇದ್ದಾರೆ. ಅದ್ರ ನಂತರದಲ್ಲಿ ಪಾಂಜೆನ್ಸಿಸ್ ಅಂತ, C-R ಅಂತ, ಪಾಂಜೆನ್ಸಿಸ್ ರೋಬಸ್ಟಾ ಅಂತ ಹೇಳಿ ಅದು ಒಂದು ತಳಿಯನ್ನ ನಾವು ಅಭಿವೃದ್ಧಿ ಮಾಡಿ ಬೆಳೆಗಾರರಿಗೆ ಕೊಟ್ಟಿದೀವಿ. ಇದು ನಮಗೆ ಒಂದು ಪ್ರೀಮಿಯಂ ಮಾರ್ಕೆಟ್ ಅನ್ನ ಒದಗಿಸ್ತಾ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ. ಇದರ ಒಂದು ಗುಣಮಟ್ಟಕ್ಕೆ ಜನರು ಮನ್ಕೋತಿದ್ದಾರೆ ಮತ್ತು ಇದಕ್ಕೆ ಒಳ್ಳೆಯ ಬೆಲೆ ಕೂಡ ಸಿಗ್ತಾ ಇದೆ ಬೇರೆ ಕಾಫಿಗಳಿಗೆ ಹೋಲಿಸಿದ್ರೆ. ಸರಿ ಸರಿ. ಮತ್ತೆ ಕಾಳುಮೆಣಸು ರೋಬಸ್ಟಾ ತೋಟಗಳಲ್ಲಿ ಚೆನ್ನಾಗಿ ಬರುತ್ತಂತ ಒಂದು ಹಿನ್ನೆಲೆಯಿಂದ ಎಷ್ಟೋ ಜನ ಅರೇಬಿಕಾ ಬೇಡ, ಹೆಚ್ಚು ನೆರಳಿರುತ್ತೆ, ಕಾಳುಮೆಣಸು ಚೆನ್ನಾಗಿ ಬರಲ್ಲ ಅರೇಬಿಕಾ ತೋಟದಲ್ಲಿ ಅಂತ ಅನ್ಕೊಂಡು ಕಾಳುಮೆಣಸು ಬೆಲೆ ಬಂದಾಗಂತೂ ತುಂಬಾ ಜನ ಅರೇಬಿಕಾ ಬಿಟ್ಟು ರೋಬಸ್ಟಕ್ಕೆ ಕೈ ಹಾಕಿದ್ರು, ಅದನ್ನೇ ಮುಂದುವರಿಸಿದ್ದಾರೆ, ಏನಂತೀರಿ? ನಾನು ಹೇಳಿದಂಗೆ ಮೊದಲಾಗಿ ರೋಬಸ್ಟಕ್ಕೆ ನಮ್ಗೆ ನೆರಳು ತುಂಬಾ ಕಡಿಮೆ ಬೇಕಾಗುತ್ತೆ ಅರೇಬಿಕಾಕ್ಕೆ ಹೋಲಿಸಿದ್ರೆ. ಹಾಗಾಗಿ ಆಟೋಮೆಟಿಕ್ ಆಗಿ ನೆರಳಿನ ಮರಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆಗ ನಮಗೆ ಒಂದು ಪ್ರದೇಶದಲ್ಲಿ ಏನು ಕಾಳುಮೆಣಸಿನ ಸಸಿಗಳ ಸಂಖ್ಯೆ ಇರಬೇಕು ಅದು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಅವಾಗ ನಮ್ಗೆ ಈ ರೋಬಸ್ಟ ಮೇಲೆ ಏನೇ ಇಳುವರಿ ಜಾಸ್ತಿ ಬಂದ್ರು ಅದು ಕಾಳುಮೆಣಸಿನಲ್ಲಿ ಕಡಿಮೆ ಆಗ್ತಾ ಹೋಗುತ್ತಲ್ವಾ, ಅಲ್ಲಿ ಸಾಕುಸೆಂಟ್ ಆಗ್ಬಿಡುತ್ತೆ ಅಲ್ವಾ. ಒಂದು ತಿಂಗ್ ಅಂದ್ರೆ ಈಗ ನಮ್ಗೆ ಈ ಅರೇಬಿಕಾ ನಿರ್ವಹಣೆ ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ಒಂದು ಕಾರ್ಮಿಕರ ಅಭಾವ, ಇನ್ನೊಂದು ಕೀಟದ ಬಾಧೆ. ಮತ್ತೆ ನಾನು ಹೇಳ್ದಂಗೆ ಕಳೆದ ಎರಡು ಮೂರು ವರ್ಷದಲ್ಲಿ, ಈ ವರ್ಷ ಪರವಾಗಿಲ್ಲ ಚೆನ್ನಾಗಿದೆ, ಎರಡು ಮೂರು ವರ್ಷದ ಹಿಂದೆ ಅರೇಬಿಕಾಗೂ ಮತ್ತು ರೋಬಸ್ಟಾಕ್ಕೂ ಬೆಲೆಯಲ್ಲಿನ ವ್ಯತ್ಯಾಸ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರ್ಲಿಲ್ಲ. ಈಗ ಬೆಲೆ ಇಲ್ಲ ಅಂತೇಳಿ ತೋಟದ ನಿರ್ವಹಣೆಯನ್ನ ನಾವು ನೆಗ್ಲೆಕ್ಟ್ ಮಾಡಿದಾಗ ಮುಂದಿನ ದಿನಗಳಲ್ಲಿ ಅದ್ರ ಪರಿಣಾಮವನ್ನು ತೋರಿಸ್ತಾ ಹೋಗುತ್ತೆ. ಇಳುವರಿ ಕಡಿಮೆ ಆಗೋದು, ಮತ್ತೆ ಕೀಟಬಾಧೆ ಜಾಸ್ತಿ ಆಗುವಂತದ್ದು, ಇವೆಲ್ಲ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆ ರೀತಿಯಾಗಿ ಅರೇಬಿಕಾಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನನ್ನ ಭಾವನೆ. ಎಷ್ಟೋ ಜನ ಖಾಲಿ ಜಮೀನಿನಲ್ಲಿ ಕಾಫಿ ತೋಟವನ್ನ ಮಾಡಿದರೆ, ಗದ್ದೆಗಳನ್ನ ಕೈ ಬಿಟ್ಟು ಕಾಫಿ ತೋಟ ಕೈ ಹಾಕಿದರೆ ಅಲ್ವಾ. ಏನಂದ್ರೆ ಕಾಫಿ ಪರಿಸರದ ಸಂರಕ್ಷಣೆಯಲ್ಲಿ ಪರಿಸರದ ಒಳಿತಿಗೆ ಬಹಳ ನೆರವಾಗುವ ಬೆಳೆ. ಕೃಷಿ ಅನ್ನೋದಕ್ಕಿಂತ ಅದು ಒಂದು ಅರಣ್ಯ ಕೃಷಿ ಪದ್ಧತಿ ಆಗಿರುತ್ತೆ. ಮರಗಳು ಇರುತ್ತೆ, ವಿವಿಧ ಜಾತಿಯ ಪಕ್ಷಿ ಪ್ರಾಣಿಗಳು ಕೂಡ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಇದು ಒಂದು ಸುವ್ಯವಸ್ಥಿತವಾದಂತ ಒಂದು ನೇಚರ್ಗೆ ಹತ್ತಿರವಾಗಿರ್ತಕ್ಕಂತ ಪದ್ಧತಿ ಆಗಿರುತ್ತೆ. ಹೌದು, ಕಾಫಿ ಕೃಷಿ ನಿಜ. ಕಾಫಿ ಮಂಡಳಿ ಕಾಫಿ ಬೆಳೆಯ ಅಭಿವೃದ್ಧಿ, ಮಾರುಕಟ್ಟೆ ಮತ್ತಿತರೆ ಸಂಗತಿಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿಕೊಂತ ಬಂದಿದೆ, ಅದನ್ನ ನೆನಪಾಡ್ಕೊಳ್ಬಹುದಾ? ನಮ್ಗೆ ಈ 95ನೇ ಇಸ್ವಿಗೂ ಮುಂಚೆ ನಮ್ಮಲ್ಲಿ ಪೂಲಿಂಗ್ ಸಿಸ್ಟಮ್ ಅಂತ ಇತ್ತು. ಅಂದ್ರೆ ಬೆಳೆಗಾರರು ಬೆಳೆದಂತ ಎಲ್ಲಾ ಕಾಫಿಯನ್ನ ಕಾಫಿ ಮಂಡಳಿಗೆ ಅವರು ಒಗ್ಗೂಡಿಸಬೇಕಾಗಿತ್ತು. ಅದರ ನಂತರ ಮುಕ್ತ ಮಾರುಕಟ್ಟೆ ಆಯ್ತು, ಅಲ್ಲಿಂದ ನಾವು ಈ ಪೂಲಿಂಗ್ ವ್ಯವಸ್ಥೆಯನ್ನು ಕೈಗೆದ್ವಿ. ಅಂದ್ರೆ 95ರ ನಂತರ ಕಾಫಿ ಮಂಡಳಿ ಕಾಫಿ ಉದ್ಯಮಕ್ಕೆ ಅಭಿವೃದ್ಧಿಗೆ ಅವಶ್ಯಕವಾಗಿರ್ತಕ್ಕಂತ ವ್ಯವಸ್ಥೆಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮಲ್ಲಿ ಮುಖ್ಯವಾಗಿ ಮೂರು ವಿಭಾಗ ಇದೆ. ಅಂದ್ರೆ ಒಂದು ಸಂಶೋಧನಾ ವಿಭಾಗ, ಎರಡನೇದು ವಿಸ್ತರಣಾ ವಿಭಾಗ. ವಿಸ್ತರಣಾ ವಿಭಾಗ ಅಂದ್ರೆ ಫೀಲ್ಡ್ ಆಫೀಸ್ಗಳು, ಅಲ್ಲಲ್ಲಿ ಕಾಫಿಯ ಬೆಳೆಯುವ ಪ್ರದೇಶದಲ್ಲಿ ಇರ್ತಕ್ಕಂತ ಬೆಳೆಗಾರರಿಗೆ ಹತ್ತಿರವಾಗಿರ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಇದಲ್ಲದೆ ಕಾಫಿ ಮಾರುಕಟ್ಟೆ ವಿಸ್ತರಣಾ ವಿಭಾಗ ಅಂತ ಮತ್ತೊಂದಿದೆ. ಈ ಕಾಫಿ ಸಂಶೋಧನಾ ವಿಭಾಗದವರು ನಮ್ಮ ಸೈಂಟಿಸ್ಟ್ ಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಾಫಿಯ ತಳಿ ಅಭಿವೃದ್ಧಿ ಮತ್ತು ಬೇಸಾಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಸಂಶೋಧನೆ, ಈ ಕೀಟ ಮತ್ತು ರೋಗಗಳ ನಿರ್ವಹಣೆಗೆ ಸಂಬಂಧಿಸಿದ ಸಂಶೋಧನೆಗಳು, ಹಾಗೂ ಕೊಯ್ಲಿನ ನಂತರದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಅದರ ಕ್ವಾಲಿಟಿಯನ್ನ ಕಾಪಾಡಲಿಕ್ಕೆ ಯಾವ ವ್ಯವಸ್ಥೆ ಇರಬೇಕು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕೋಟ್ಗಳಲ್ಲಿ ಯಂತ್ರಗಳ ಬಳಕೆಗೆ, ಮೊದಲೇ ಹೇಳಿದಾಗೇನೆ ನಮ್ಮಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಕಂಡು ಬರ್ತಾ ಇದೆ ತೋಟಗಳಲ್ಲಿ. ಹಾಗಾಗಿ ಯಂತ್ರಗಳ ಬಳಕೆಗೆ ಪೂರಕವಾದಂತಹ ಪದ್ಧತಿಗಳನ್ನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಗಮನ ಹರಿಸಿ, ಆ ಒಂದು ಸಿಸ್ಟಮ್ಸ್ ಅಥವಾ ಪ್ರೊಸೀಜರ್ಸ್ ಮತ್ತು ವ್ಯವಸ್ಥೆಗಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಮ್ಮ ತೋಟಗಳಲ್ಲಿ ಅಳವಡಿಸಿಕೊಂಡು ಅದು ಹೆಚ್ಚಿನ ಜನರಿಗೆ ಸಹಕಾರ ಆಗಲಿ ಅಂತೇಳಿ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಿಸ್ತಾರ ವಿಭಾಗ ಅಂದ್ರೆ ಅದು ನಮ್ಮ ಫೀಲ್ಡ್ ಆಫೀಸ್ ಗಳಲ್ಲಿ, ಇಲ್ಲಿ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಕಾಫಿಯ ಬಗ್ಗೆ ಸಂಶೋಧನಾ ಕ್ಷೇತ್ರದಲ್ಲಿ ಒಂದು ವಿಸ್ತರಣಾ ತಂತ್ರಜ್ಞಾನಗಳು ಡೆವಲಪ್ ಆಗ್ತಿದೆ, ಅದನ್ನ ರೈತರಿಗೆ ತಲುಪೋ ನಿಟ್ಟಲ್ಲಿ ಕೆಲಸ ಮಾಡ್ತಾರೆ. ತರಬೇತಿ ಕಾರ್ಯಕ್ರಮಗಳು ಇರ್ಬೋದು ಅಥವಾ ಡೆಮಾನ್ಸ್ಟ್ರೇಷನ್ ಅಂತ ಒಂದು ಪ್ರಾತ್ಯಕ್ಷಿತ್ಯ ಮುಂತ ಕೂಡ ಅವ್ರಿಗೆ ತೋರಿಸ್ಕೊಡೋ ಒಂದು ವ್ಯವಸ್ಥೆ ಕೂಡ ಮಾಡ್ತೀವಿ. ನಮ್ಮ ವಿಸ್ತರಣಾ ವಿಭಾಗದಿಂದ ರೈತರು ತಮ್ಮ ಕಾಫಿ ತೋಟಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹೊಂದ್ಕೊಳ್ಳಿಕ್ಕೋಸ್ಕರ ಕೆಲವೊಂದು ಸಹಾಯಧನದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ವಿ. ಜೊತೆಗೆ ರೈತರ ತೋಟಗಳಿಗೆ ಭೇಟಿ ನೀಡಿ ಅಲ್ಲಿ ಮಣ್ಣಿನ ಮಾದರಿಗಳನ್ನ ಸಂಗ್ರಹಿಸಿ ಅವುಗಳನ್ನ ಪರೀಕ್ಷೆ ಮಾಡಿಸಿ ಅವ್ರಿಗೆ ಅದರ ಒಂದು ರಿಸಲ್ಟ್ ಅನ್ನ ಕೂಡ ತಲುಪಿಸುವ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ಹೌದು, ಬಹಳ ವಿಸ್ತಾರವಾಗಿ ಕಾಫಿ ಮಂಡಳಿ ಕೆಲಸ ಮಾಡ್ತಾ ಬಂದಿದೆ, ಈಗಲೂ ಮಾಡ್ತಾ ಇದೆ. 5-10 ವರ್ಷಕ್ಕೊಂದ್ಸರಿ ವ್ಯತ್ಯಾಸಗಳು ಅಥವಾ ಬದಲಾವಣೆಗಳನ್ನ ನಮ್ ಜನ ನೋಡ್ತಾ ಇದಾರೆ. ಈಗ ಅಭಿವೃದ್ಧಿ ಯೋಜನೆಗಳು ಕಮ್ಮಿ ಆದವು, ಸಹಾಯಧನ ಕೊಡುವ ಒಂದು ಕಾರ್ಯಕ್ರಮಗಳು ಕಮ್ಮಿ ಆದವು ಅಂತ ಅನ್ಕೊಂಡು ಕಾಫಿ ಬೆಳೆಗಾರರು ಮಾತಾಡೋದಿದೆ, ಏನಂತೀರಿ? ಅಭಿವೃದ್ಧಿ ಯೋಜನೆಗಳು ಅಥವಾ ಯಾವುದೇ ಸಹಾಯಧನದ ಒಂದು ಯೋಜನೆಗಳು ಸರ್ಕಾರದ ಮಟ್ಟದಲ್ಲಿ ನಿರಂತರವಾಗಿ ಇರೋದು ಕಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಯಾವುದೇ ಒಂದು ತಂತ್ರಜ್ಞಾನವನ್ನ ಹೊಸದಾಗಿ ನಾವು ಬೆಳೆಗಾರರಿಗೆ ಅಥವಾ ರೈತರಿಗೆ ಪರಿಚಯ ಮಾಡಿಸೋ ನಿಟ್ಟಿನಲ್ಲಿ ಅದು ವೇಗವಾಗಿ ಜನರಿಗೆ ತಲುಪೋ ನಿಟ್ಟಿನಲ್ಲಿ ಈ ಸಹಾಯಧನವನ್ನ ಪ್ರಾರಂಭದಲ್ಲಿ ಕೊಡ್ತಾರೆ. ತದ ನಂತರದಲ್ಲಿ ಅದರ ಪರಿಚಯ ಆಗಿ ಎಲ್ಲರಿಗೂ ಒಂದು ತಿಳುವಳಿಕೆ ಬಂದ್ಮೇಲೆ ಅದನ್ನ ನಿಧಾನವಾಗಿ ಆ ಒಂದು ವ್ಯವಸ್ಥೆಯಿಂದ ಹೊರಗಡೆ ಬಂದು ಮತ್ತೆ ಅದರ ಹೊಸ ತಂತ್ರಜ್ಞಾನಗಳನ್ನ ರೈತರಿಗೆ ಪರಿಚಯ ನಿಟ್ಟಿನಲ್ಲಿ ಅದನ್ನ ಆ ಕಡೆಗೆ ವರ್ಗಾವಣೆ ಮಾಡ್ಕೊಳ್ತಾರೆ. ಅಂದ್ರೆ ನಮ್ಮ ಸಹಾಯಧನ ಕಾರ್ಯಕ್ರಮ ಕಳೆದ 20 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಕಾಫಿ ಮಂಡಳಿಯ ಕಚೇರಿಗಳು ಎಲ್ಲೆಲ್ಲಿದ್ದಾವೆ, ಯಾವ್ಯಾವ ಜಿಲ್ಲೆಗಳಲ್ಲಿದ್ದಾವೆ, ಮತ್ತು ಸಂಶೋಧನಾ ಕೇಂದ್ರಗಳು ಸಂಸ್ಥೆಗಳು ಎಲ್ಲಿದ್ದಾವೆ ಅನ್ನೋದನ್ನ ಪರಿಚಯಿಸಬಹುದಾ? ಖಂಡಿತ. ಕಾಫಿ ಮಂಡಳಿಯ ಸಂಶೋಧನಾ ಕ್ಷೇತ್ರಗಳಿಗೆ ಬಂದ್ರೆ ನಮ್ಮಲ್ಲಿ ಪ್ರಮುಖವಾಗಿ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ CRS ಅಂತ ಹೇಳಿ ಕಾಫಿ ರಿಸರ್ಚ್ ಸಂಸ್ಥೆ ಬಾಳೆಹೊನ್ನೂರಿಂದ ಚಿಕ್ಕಮಗಳೂರು ಹತ್ರ. ಇದಲ್ಲ ಕೊಡಗಿನಲ್ಲಿ ಚೆಟ್ಟಳ್ಳಿನಲ್ಲಿ ಕಾಫಿ ಸಂಶೋಧನಾ ಉಪಕೇಂದ್ರ ಕೂಡ ಕೆಲಸ ನಿರ್ವಹಿಸ್ತಾ ಇದೆ. ಇಲ್ಲೂ ಕೂಡ 200 ಎಕರೆ ಪ್ರದೇಶದಲ್ಲಿ ಕಾಫಿ ಬೆಳೆದು ನಾವು ರೈತರಿಗೆ ವಿವಿಧ ರೀತಿಯ ಸಂಶೋಧನೆಗಳನ್ನ ನಮ್ಮ ವಿಜ್ಞಾನಿಗಳು ಕೈಗೊಳ್ತಾ ಇದ್ದಾರೆ. ಇನ್ನು ವಿಸ್ತರಣಾ ವಿಭಾಗಕ್ಕೆ ಬಂದಾಗ ಕೊಡಗಿನಲ್ಲಿ ಗೋಣಿಕೊಪ್ಪದಲ್ಲೊಂದು ಕಚೇರಿ ಇದೆ, ಮಡಿಕೇರಿನಲ್ಲೊಂದು ಕಚೇರಿ ಇದೆ, ಹಾಗೆ ಸೋಮವಾರಪೇಟೆ ತಾಲೂಕಲ್ಲಿ ಒಂದು ಕಚೇರಿ ಇದೆ. ಇದಲ್ಲದೆ ಶ್ರೀಮಂಗಲದಲ್ಲಿ ಒಂದು ವಿಸ್ತರಣಾ ಘಟಕ ಅಂದ್ರೆ ಜಿಎಲ್ಒ ಆಫೀಸ್, ಜೂನಿಯರ್ ಲೈಸನ್ ಆಫೀಸ್ ಅವರದು ಒಂದು ಆಫೀಸ್ ಇದೆ. ಸಹಾಯಧನದ ಕಾರ್ಯಕ್ರಮಗಳಿಗೆ ಬಂದ್ರೆ ಈ ವರ್ಷದಕ್ಕೆ ರೈತರ ಒಂದು ಅಭಿಪ್ರಾಯವನ್ನ ಪಡೆದು ಯಾವ್ಯಾವ ಕಾರ್ಯಕ್ರಮವನ್ನ ಬಳಸಿದ್ರೆ ಅಥವಾ ಅನುಷ್ಠಾನಗೊಳಿಸಿದ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತೇಳಿ ಅವರ ಅಭಿಪ್ರಾಯವನ್ನ ಪಡೆದು ಹಿಂದೆ ಏನೇನು ಕಾರ್ಯಕ್ರಮ ಕೊಡ್ತಾ ಇದ್ವಿ ಎಲ್ಲಾ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೋಸ್ಕರ ಪ್ರಪೋಸಲ್ ಅನ್ನು ನಾವು ಗವರ್ಮೆಂಟ್ ಕಳಿಸ್ಕೊಡ್ತಿದೀವಿ. ಅದು ಇನ್ನೇನೋ ಕೆಲವೇ ದಿವಸದಲ್ಲಿ ಅದರ ಒಂದು ಆದೇಶ ಕೂಡ ನಮ್ಗೆ ಸಿಗುವ ಒಂದು ಭರವಸೆ ಸಿಕ್ಕಿದೆ. ಅದು ಬಂದ ತಕ್ಷಣ ನಾವು ರೈತರಿಗೆ ಅದನ್ನ ತಿಳಿಯಪಡಿಸಿ ಅದು ಹೆಚ್ಚು ಹೆಚ್ಚು ರೈತರು ಬಳಸ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ತಮ್ಮಂತ ಹೇಳಿಕ್ ಇಷ್ಟಪಡ್ತೀನಿ. ಒಳ್ಳೇದು, ಒಳ್ಳೇದು. ಈ ಹಿಂದೆಲ್ಲ ಕಾಫಿ ಬೀಜಗಳ ಪೂರೈಕೆಯಿಂದ ಹಿಡಿದು ಕಣ ಮಾಡೋದು ಮಾರುಕಟ್ಟೆಯ ತನಕ ಕಾಫಿ ಮಂಡಳಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಕಾಫಿ ಬೆಳೆಗಾರರಿಗೆ ಉಪಕಾರ ಮಾಡಿದೆ. ಈಗೀಗ ಕೆಲವೊಂದು ಕಾಣೋದಿಲ್ಲ, ಕೆಲವೊಂದನ್ನ ಇನ್ನು ಪರಿಷ್ಕರಣೆ ಮಾಡಲಾಗಿದೆ. ಈಗಲೂ ಕಾಫಿ ಬೀಜಗಳನ್ನ ಬಿತ್ತನೆಗಾಗಿ ಕೊಡ್ತಾ ಇದೀರಿ ಅಲ್ವಾ? ಇಲ್ಲೂ ನಾವು ಬಿತ್ತನೆ ಬೀಜನ ಕೊಡ್ತಾನೆ ಇದೀವಿ. ಅದಕ್ಕೆ ಅವಶ್ಯಕತೆ ಇರತಕ್ಕಂತ ರೈತರು ಅಕ್ಟೋಬರ್ ತಿಂಗಳಲ್ಲಿ ನಮ್ಮಲ್ಲಿ ಮುಂಗಡ ಹಣ ಕಟ್ಟಿ ಇದನ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಅರೇಬಿಕಾ ಆದ್ರೆ ನಾವು ಜನವರಿ ಮಧ್ಯಭಾಗದಲ್ಲಿ, ರೋಬಸ್ಟಾ ಆದ್ರೆ ಜನವರಿ ಕೊನೆ ಭಾಗದಲ್ಲಿ ನಾವು ಬಿತ್ತನೆ ಬೀಜವನ್ನ ರೈತರಿಗೆ ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಎಷ್ಟೇ ಪ್ರಮಾಣದಲ್ಲಿ ಕೇಳಿದ್ರು ಸದ್ಯಕ್ಕೆ ವ್ಯವಸ್ಥೆ ಇದೆ ನಮ್ಮಲ್ಲಿ. ಅವರಿಗೆ ಬೇಕಾದಂತ ಎಲ್ಲಾ ಪ್ರಮಾಣದ ಬಿತ್ತನೆ ಬೀಜವನ್ನು ಕೊಡುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಕಾಫಿ ಪ್ರಾತ್ಯಕ್ಷಿಕ ಕೇಂದ್ರ, ಕಾಫಿ ಡೆಮಾನ್ಸ್ಟ್ರೇಷನ್ ಫಾರಂ ಅನ್ಕೊಂಡು ಮಠಸಾಗರದಲ್ಲಿ ಈ ಹಿಂದೆ ಇತ್ತು, ಅದನ್ನ ಈಗ ಮರುನಾಮಕರಣ ಮಾಡಿರ್ಬೇಕಲ್ವಾ? ಹೌದು ಹೌದು, ಕಾಫಿ ಟೆಕ್ನಾಲಜಿ ಎವಾಲ್ಯೂಯೇಷನ್ ಸೆಂಟರ್ ಅಂತೇಳಿ ಅದು ನಮ್ಮ ಗೋಣಿಕೊಪ್ಪದಲ್ಲೂ ಕೂಡ ಒಂದು ಇದೆ. ಗೋಣಿಕೊಪ್ಪದಿಂದ ಪೊನ್ನಂಪೇಟೆಗೆ ಹೋಗುವ ದಾರಿನಲ್ಲಿ ಅಲ್ಲೂ ಕೂಡ ಪಿಇಸಿ ಟೆಕ್ನಾಲಜಿ ಎವಾಲ್ಯೂಯೇಷನ್ ಸೆಂಟರ್ ಅಂತೇಳಿ ಇದೆ. ಅಲ್ಲಿ ಒಂದು 20 ಎಕರೆ ಪ್ರದೇಶದಲ್ಲಿ ರೋಬಸ್ಟಾ ಇದೆ. ಅಲ್ಲೂ ಕೂಡ ನಾವು ಬಿತ್ತನೆ ಬೀಜದ ತಾಕಿದೆ. ಹಾಗೇನೆ ನಮ್ಮ ತೋಟ ಕೂಡ ನಿರ್ವಹಣೆ ಮಾಡಿಕೊಂಡು ಬಂದಂತ ಬೆಳೆಗಾರರಿಗೆ ವಿವಿಧ ರೀತಿಯ ತರಬೇತಿಗಳನ್ನ ಅಲ್ಲಿ ಆಯೋಜನೆ ಮಾಡಿ ಹೆಚ್ಚಿನ ಮಾಹಿತಿ ಕೊಡಲು ಕೆಲಸ ಮಾಡ್ತಾ ಇದ್ದೀವಿ. ಕಾಫಿ ಮಂಡಳಿಯ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಅಲ್ವಾ? ಹೌದು, ಹೆಡ್ ಆಫೀಸ್ ಬಂದು ಬೆಂಗಳೂರಿನಲ್ಲಿ ಇದ್ದಾರೆ. ಅವರು ಐಎಎಸ್ ಆಫೀಸರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿ ಅವರು ಕೆಲಸ ನಿರ್ವಹಿಸ್ತಾರೆ. ಡಾಕ್ಟರ್ ಜಗದೀಶ್ ಅಂತ ಅವರು ಕೂಡ ಕೃಷಿ ವಿಜ್ಞಾನಿನೇ, ಕೃಷಿಯಲ್ಲಿ ಉನ್ನತ ವ್ಯಾಸಂಗ ಮಾಡಿ ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ. ಅದು ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಲ್ವಾ? ಹಾಗೆ ಅಧ್ಯಕ್ಷರು ಕಾಫಿ ಬೆಳೆಗಾರರ ಪರವಾಗಿ ಆ ಹುದ್ದೆಯನ್ನ ವಹಿಸಿಕೊಂಡಿದ್ದಾರೆ ಅಲ್ವಾ? ಹೌದು, ಶ್ರೀಯುತ ಭೋಜೇಗೌಡರು ಅಂತೇಳಿ ಚಿಕ್ಕಮಗಳೂರಿನ ಬೆಳೆಗಾರ, ಅರೇಬಿಕಾ ಬೆಳೆಗಾರರು, ಹಾಗೆ ಡಾಕ್ಟರ್ ಮಹಾಬಲ ಅಂತೇಳಿ ಕೊಪ್ಪದ ಒಬ್ಬರು, ಅವರು ಕೂಡ ನಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಬೆಳೆಗಾರರ ಸಲಹೆ ಸೂಚನೆಗಳ ಮೂಲಕನೇ ನಾವು ನಮ್ಮ ಕಾರ್ಯಕ್ರಮಗಳನ್ನ, ರೂಪುರೇಷೆಗಳನ್ನ ತೀರ್ಮಾನ ತಗೊಂಡು ನಾವು ಸರ್ಕಾರಕ್ಕೆ ಕಳ್ಸ್ಕೊಟ್ಟಿದೀವಿ. ಹಾಗಾಗಿ ಕಾರ್ಯಕ್ರಮಗಳು ಏನೇ ಬಂದ್ರು ಅದು ಬೆಳೆಗಾರರ ಅನುಕೂಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡಿರ್ತೀವಿ ಅಲ್ವಾ? ಇದಲ್ಲದೆ ನಾವು ಸಾಕಷ್ಟು ಸಭೆಗಳನ್ನ ಮಾಡಿ ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ಅವರಾಗಲಿ ಮತ್ತು ಶ್ರೀನಿವಾಸಂತೆಯ ಬೆಳೆಗಾರರಾಗಲಿ ಅಥವಾ ಸೋಮವಾರಪೇಟೆ ಬೆಳೆಗಾರ ಸಂಘದ ಸದಸ್ಯರುಗಳೊಂದಿಗೆ ಕೂಡ ಚರ್ಚೆ ಮಾಡಿ ಅದರ ನಂತರದಲ್ಲಿ ನಾವು ಪ್ರಪೋಸಲ್ ಅನ್ನು ಸಬ್ಮಿಟ್ ಮಾಡಿದ್ದೀವಿ. ಮತ್ತೆ ಹೊರಗಡೆ ರಾಜ್ಯಗಳಲ್ಲೂ ಕಾಫಿ ಮಂಡಳಿ ಕೆಲಸ ಮಾಡ್ತಾ ಇದಲ್ವಾ? ಹೌದು, ನಮ್ಮ ಹೆಚ್ಚಿನ ಪಾಲು ಪಶ್ಚಿಮ ಘಟ್ಟಗಳಲ್ಲಿ ಕಾಫಿ ಇದೆ. ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತೆ ಕೇರಳದಲ್ಲೂ ಕೂಡ ಕೆಲಸ ಇದೆ. ವಯನಾಡ್ ಪ್ರದೇಶದಲ್ಲಿ ಅಲ್ಲೂ ಕೂಡ ರೋಬಸ್ಟಾ ಜಾಸ್ತಿ, ಅದೇ ಇಡುಕ್ಕಿ ಪ್ರದೇಶದಲ್ಲಿ, ಸೌತ್ ಕೇರಳದಲ್ಲಿ ಅರೇಬಿಕಾ ಜಾಸ್ತಿ ಇದೆ, ತಮಿಳ್ನಾಡಿಗೆ ಬಂದ್ರೆ ಪಳನಿ ಇತ್ತು ಮತ್ತು ಸೇಲಂ ಹತ್ರ ಇರತಕ್ಕಂಥ ಎರಕಾಡ್ನಲ್ಲಿ ಕಾಫಿಯನ್ನ ವ್ಯಾಪಕವಾಗಿ ಬೆಳೀತಾ ಇದೆ. ಇದಲ್ಲೇ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾದ ಪೂರ್ವ ಘಟ್ಟ ಪ್ರದೇಶ ಅಲ್ಲಿ ಕೂಡ ಕಾಫಿ ಬೆಳೀತಾ ಇದಾರೆ. ಅಲ್ಲಿ ಉದ್ದೇಶ ಬೇರೆ, ಅಲ್ಲಿ ಬುಡಕಟ್ಟು ಜನಾಂಗದವ್ರು ಏನಿದ್ದಾರೆ ಈ ಕಾಡನ್ನ ಕಡಿದು ಕೃಷಿ ಮಾಡ್ತಾ ಇದ್ದವ್ರನ್ನ ಒಂದ್ ಕಡೆ ನೆರೆ ಮೇಯಿಸಬೇಕು ಮತ್ತೆ ಅವರಿಗೆ ಒಂದು ಆದಾಯದ ಮೂಲವನ್ನ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ತಗೊಂಡು ಅಲ್ಲಿ ಕಾಫಿ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದ್ದೀವಿ. ಆಂಧ್ರಪ್ರದೇಶದ ರಾಜ್ಯ ಸರ್ಕಾರ ಕೂಡ ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ಮಾಡಿಸಿ ಕೆಲಸ ನಿರ್ವಹಿಸ್ತಾ ಇದೆ. ಕಾಫಿ ಮಂಡಳಿ ಕೈಗಾರಿಕೆ ಮತ್ತು ವಾಣಿಜ್ಯ ಖಾತೆಯ ಅಡಿಯಲ್ಲಿ ಬರುತ್ತಲ್ವಾ? ಹೌದು, ಕೇಂದ್ರ ಸರ್ಕಾರದ ಒಂದು ಅಧೀನ ಸಂಸ್ಥೆಯಾಗಿ ಮಾಡ್ತಾ ಇದ್ದೀವಿ. ನಿಜ ನಿಜ ನಿಜ. ಕೊಡಗು ಕಾಫಿ ಪ್ರದೇಶದ ನಾಡು, ಕಾಫಿಯನ್ನೇ ನೆಚ್ಚಿಕೊಂಡು ಅನೇಕರು ಬೆಳೆದಿದ್ದಾರೆ, ಅದನ್ನ ಅಕ್ಕರೆಯಿಂದ ಪೋಷಣೆ ಮಾಡ್ತಿದ್ದಾರೆ. ಕಾಫಿಯೊಂದಿಗೆ ಕಾಳುಮೆಣಸು, ಕಿತ್ತಳೆ, ಬಾಳೆ, ಹೆರಳಿ, ಆಮೇಲೆ ನಿಂಬೆ, ಹೀಗೆ ಹತ್ತಾರು ಬೆಳೆಗಳನ್ನ ಸಾಗುವಳಿ ಮಾಡುತ್ತಿದೆ. ವಿವಿಧ ಬೆಳೆಗಳೆಲ್ಲ ಕಾಫಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತ ಅಲ್ವಾ. ಮತ್ ಕಾಫಿ ಇಲ್ಲ ಅಂದ್ರೆ ಈ ಬೆಳೆಗಳು ಇಲ್ಲ ಅಂತ ಅನ್ಕೋಬೇಕಾಗುತ್ತೆ. ಬರೀ ಅವನ್ನೇ ಬೆಳಿಲಿಕ್ಕಾಗಲ್ಲ, ಒಂದಕ್ಕೊಂದು ಪೂರಕ ಜೊತೆಗೆ ಅದನ್ನ ಹೊಂದಿಸ್ಕೊಂಡು ಬೆಳಿಬಹುದು ಅಂತ ಒಂದು ವ್ಯವಸ್ಥೆ. ಹೌದು, ಕಾಫಿ ಕೃಷಿಗೆ ಬಂದ್ರೆ ಇದೊಂಥರ ವೈವಿಧ್ಯಮಯವಾದಂತ ಜಗತ್ತಿಗೆ ಪರಿಚಯ ಮಾಡ್ಕೊಂಡಾಗ ಅಲ್ವಾ? ನಿಜ ನಿಜ ನಿಜ. ನೋಡಿ ಈ ಕಡೆ ಬೆಳೆಗಳು ಹಾಗೆ ನೀರಾವರಿ ಸೌಲಭ್ಯ ರೋಬಷ್ಟಕ್ಕೆ ಬೇಕಾಗಿರೋದ್ರಿಂದ ಅಲ್ಲಿ ಕೃಷಿ ಕೊಳ ಅಥವಾ ಕೆರೆಗಳನ್ನು ಮಾಡಿ ಅಲ್ಲಿ ಮೀನು ಸಾಕಾಣಿಕೆಗೂ ಒಂದು ರೀತಿ ಕಾಫಿ ಬೆಳೆ ಅವಕಾಶ ಅಲ್ವಾ? ಮೀನು ಸಾಕಾಣಿಕೆ ಅವಕಾಶ ಇದೆ. ಅದರ ಜೊತೆಗೆ ನಮ್ಮ ಅಭಿವೃದ್ಧಿ ಯೋಜನೆಗಳ ಅಡಿಯಲ್ಲಿ ಸುಮಾರು ಸಾವಿರಾರು ಕೆರೆಗಳಿಗೆ ನಾವು ಅನುದಾನವನ್ನ ಕೊಟ್ಟಿದ್ವಿ. ಓಹೋ, ಇದರಿಂದ ಏನಾಗುತ್ತೆ ಅಂದ್ರೆ ತಮ್ಗೆ ತಿಳಿದಂಗೆ ಜಲಮೂಲಗಳು ನಿರಂತರವಾಗಿ ಸಂರಕ್ಷಣೆ ಆದಂಗೂ ಕೂಡ ಆಗ್ತಾ ಇದೆ. ಅನೇಕ ಕಾರ್ಮಿಕರಿಗೆ ಆಶಯ ಕೊಟ್ಟಿರುವ ಕಾಫಿ ತೋಟಗಳು ಇವತ್ತಿಗೂ ನಳನಳಿಸಿ ಕಾಫಿ ಬೆಳೆಗಾರರ ಮನಸ್ಸನ್ನ ಮುದುಗೊಳಿಸುತ್ತವೆ. ಹಾಗೆ ಕಾಫಿ ಬೆಳೆಗಾರರು ಪ್ರತಿ ದಿನವೂ ಕಾಫಿ ತೋಟವನ್ನ ಕನ್ನಡಿ ರೀತಿಯಲ್ಲಿ ನೋಡ್ತಾ ನೋಡ್ತಾ ಆನಂದ ಪಡ್ತಿದ್ದಾರೆ. ವ್ಯತ್ಯಾಸಗಳಾದಾಗ ಮನಸ್ಸಿಗೆ ಕಹಿ ಆಗ್ತದೆ, ಮತ್ತೆ ಸರಿ ಹೋಗ್ತವೆ. ಯಾವುದೇ ಒಂದು ವ್ಯತ್ಯಾಸ ನಿರಂತರವಾಗಿ ಇರೋದಿಲ್ಲ. ಹಾ ಹಾ, ಒಳ್ಳೆ ಕಾಲ ಮತ್ತೆ ಬಂದೇ ಬರುತ್ತೆ. ಹೌದು, ನಿಜ. ಹಾಗಾಗಿ ನಿರ್ವಹಣೆಯಲ್ಲಿ ಯಾವುದೇ ಲೋಪ ಆಗದಂಗೆ ಸ್ವಲ್ಪ ಮಾಡಿಕೊಂಡು ಹೋಗ್ತಾ ಇದ್ರೆ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಏನಕ್ಕೆ ಒಳ್ಳೆ ಬೆಳೆ ಬಂತು ಬಟ್ ಬೆಳೆನೇ ಇಲ್ಲ, ಹಾಗೇನೆ ಅದಕ್ಕಾಗಿ ಒಳ್ಳೆ ಬೆಲೆ ಇದೆ. ಈಗ ಒಳ್ಳೆ ರೀತಿ ಉತ್ತಮವಾಗಿ ಕಳೆದ ಎರಡು ಮೂರು ವರ್ಷ ನಿರ್ವಹಣೆ ಮಾಡಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಒಳ್ಳೆ ಆದಾಯ ಸಿಕ್ಕೇ ಸಿಗುತ್ತೆ. ಹೌದು ಹೌದು, ನಿಜ. ಬಹಳ ವರ್ಷಗಳಿಂದ ಮಲೆನಾಡು ಭಾಗದಲ್ಲಿ ಕಾಫಿಯನ್ನು ಬೆಳೆಯಲಾಗ್ತಾ ಇದೆ. ಎಷ್ಟು ಸಂಶೋಧನೆ ಮಾಡಿದ್ರು, ಎಷ್ಟು ತಿಳ್ಕೊಂಡ್ರು ಸಾಲದೆ. ಈಗಲೂ ಎಷ್ಟೋ ಜನ ಕಾಫಿ ಬೆಳೆಗಾರರು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಉತ್ಸುಕರಾಗಿದ್ದಾರೆ. ರಾಸಾಯನಿಕ ಗೊಬ್ಬರ ಕೊಡೋ ವಿಚಾರ ತಗೊಳ್ಳಿ, ದ್ರವ ರೂಪದ ಗೊಬ್ಬರಗಳನ್ನ ಕೊಡೋ ಸಂಗತಿನ ತಗೊಳ್ಳಿ, ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು ಅಥವಾ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ಳೋದು ಅಥವಾ ಸೂಕ್ಷ್ಮ ಜೀವಿಗಳನ್ನ ಪೂರೈಕೆ ಮಾಡೋದು, ಸುಣ್ಣದ ಸಂಗತಿ, ಹೀಗೆ ಹತ್ತಾರು ವಿಚಾರಗಳಲ್ಲಿ ಇವತ್ತು ಸಂಶೋಧನೆಗಳು ಅಧ್ಯಯನಗಳು ನಡೀತದವೆ, ತರಬೇತಿಗಳನ್ನ ಮಾಡ್ತಾ ಇದ್ರಿ. ನೋಡಿ, ಒಂದೇ ಒಂದು ಬೆಳೆಗೆ ಒಂದು ಮಂಡಳಿ ಇದೆ, ಕಾಫಿ ಮಂಡಳಿ. ಹಾಗೆ ಹತ್ತಾರು ವಿಚಾರಗಳಲ್ಲಿ ಸಂಶೋಧನೆಗಳು ಮತ್ತು ತಿಳುವಳಿಕೆ ಅಥವಾ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನಡೀತದವೆ. ಇದು ನಮ್ಮ ರಾಜ್ಯದ ಮಲೆನಾಡು ಜಿಲ್ಲೆಗಳ ಒಂದು ಪ್ರಮುಖವಾದ ಒಂದು ಮಂಡಳಿ. ಈ ಒಂದೇ ಒಂದು ಬೆಳೆಗೆ ಏಕೆ ಇಡಬೇಕು ಅಂದ್ರೆ ಇದು ವಾಣಿಜ್ಯಿಕವಾಗಿ ತುಂಬಾ ಪ್ರಮುಖವಾಗಿರ್ತಕ್ಕಂತ ಒಂದು ಬೆಳೆ, ಪ್ರಾಮುಖ್ಯತೆಯನ್ನು ಗಳಿಸಿದೆ, ಪ್ರಾಮುಖ್ಯತೆಯನ್ನ ತುಂಬಾ ಪಡ್ಕೊಂಡಿದೆ. ಇದ್ರ ಮೇಲೆ ಸಾಕಷ್ಟು ಬೆಳೆಗಾರರು ಇದ್ದಾರೆ, ಹಾಗೂ ನೇರವಾಗಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಮಿಕರುಗಳು ಕೂಡ ಇದ್ರ ಮೇಲೆ ಅವಲಂಬಿತವಾಗಿದ್ದಾರೆ, ಕಾರ್ಮಿಕರು, ವ್ಯಾಪಾರಸ್ಥರು. ಈ ಉದ್ಯಮ ಒಂದು ವ್ಯವಸ್ಥಿತವಾಗಿ ಹೋಗ್ಬೇಕಾದಂತ ಅವಶ್ಯಕತೆ ತುಂಬಾ ಇರೋದ್ರಿಂದ ಹೌದು ಇದಕ್ಕೆ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡಿ ಇದರ ಅಭಿವೃದ್ಧಿಗೆ ಮಾಡಬೇಕಾದಂತ ಕೆಲಸಗಳ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ಒಂದು ಮಾಡಿದ್ದಾರೆ. ನಿಜ, ಇದು ಉತ್ಪಾದನೆ ಇಲ್ದಲನ್ನು ಉತ್ಪಾದನೆ ಆದ ಬಳಿಕ ಮತ್ತೆ ಅಲ್ಲಿ ಕಾಫಿ ಪುಡಿ ಮಾಡೋದು, ಕಾಫಿ ಸೇವನೆಯ ಒಂದು ವಿಚಾರ ನೋಡೋದಿದ್ರೆ ಅಲ್ಲಿನೂ ಎಷ್ಟೋ ಜನಗಳಿಗೆ ಉದ್ಯೋಗವನ್ನು ಕೊಟ್ಟಿದೆ ಅಲ್ವಾ? ಯಾರ ಮನೆಗೆ ಹೋದ್ರು ಕಾಫಿ ಕುಡಿತೀರ ಟೀ ಕುಡಿತೀರ ಇವೆರಡೇ ತಕ್ಷಣ ನಮ್ಮ ನೆನಪಿಗೆ ಬರೋದು ಅಥವಾ ನಮ್ಮ ಜೊತೆಗೆ ಅಲ್ಲಿಯ ಜನ ಮಾತಾಡೋದು, ಆಮೇಲೆ ಉಳಿದದ್ದು ತಿಂಡಿ ಊಟ ಅಥವಾ ಜ್ಯೂಸ್ ಮಜ್ಜಿಗೆ ಹಾಲು. ಎಷ್ಟೋ ಜನಕ್ಕೆ ಕಾಫಿ ಇಲ್ಲದೇನೆ ಪ್ರಾರಂಭ ಆಗೋದಿಲ್ಲ ಅಲ್ವಾ? ಹೌದು, ಒಂಥರ ಕುತೂಹಲಕಾರಿ ಸಂಗತಿಗಳು ಸಾಕಷ್ಟು ಇದಾವೆ. ಆಮೇಲೆ ಇದ್ರ ಬಗ್ಗೆ ಗ್ರಂಥಗಳು ಪ್ರಕಟವಾಗಿದ್ದಾವೆ, ಪತ್ರಿಕೆಗಳಿದ್ದಾವೆ, ಅಧ್ಯಯನಗಳು ನಡೀತದವೆ ಅಲ್ವಾ? ಖಂಡಿತ ಖಂಡಿತ. ಈ ಅಧ್ಯಯನಗಳಲ್ಲಿ ಬೆಳೆಗಾರರೇ ಹೆಚ್ಚಿನ ಪಾಲು ಹೊಂದಿದ್ದಾರೆ, ಅವರೇ ಸ್ವಂತ ಆಸಕ್ತಿಯಿಂದ ಅವರವರೇ ಹೊಸ ಹೊಸ ಸಂಶೋಧನೆಗಳನ್ನ ನಿಜ ಅವರವರ ಒಂದು ಇತಿಹಾಸದಲ್ಲೇ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು. ನಿಜ ನಿಜ ನಿಜ. ಎಷ್ಟೋ ಜನ ಕಾಫಿ ತೋಟಗಳ ಮನೆಗಳಿಗೆ ನಾವು ಪ್ರವೇಶ ಮಾಡಿದ್ರೆ ಅವರು ಇಟ್ಟಿರುವ ದಾಖಲೆಗಳು, ಮಳೆ ಮಾಪನದಿಂದ ಹಿಡಿದು ಬೆಲೆಯ ಏರಿಳಿತದಿಂದ ಹಿಡಿದು ಕಾರ್ಮಿಕರಿಗೆ ಕೊಟ್ಟಿರುವ ಹಣವನ್ನ ನಮೂದಿಸಿರುವ ಸಂಗತಿಯನ್ನ ನೋಡೋದಾದ್ರೆ ಹೀಗೆ ಎಷ್ಟೋ ವಿಷಯಗಳನ್ನ ಬಹಳ ಚೆನ್ನಾಗಿ ದಾಖಲೆ ಮಾಡಿರೋದನ್ನ ನಾವು ಗಮನಿಸಲೇಬೇಕು. ಕಾಫಿ ಸಮುದಾಯದಲ್ಲಿ ಒಂದು ಅಚ್ಚುಕಟ್ಟತನ ಇದೆ, ಕ್ರಿಯಾಶೀಲತೆ ಇದೆ, ಛಲಗಾರಿಕೆ ಇದೆ, ಜೊತೆ ಜೊತೆಗೆ ಹೋರಾಟವೂ ಇದೆ. ಹೌದು ಹೌದು ನಿಜ. ಒಳ್ಳೆ ಮಾಹಿತಿಯನ್ನ ತಾವು ನೀಡಿದ್ರೆ ಈ ಒಂದು ಸರಣಿಯಲ್ಲಿ ನಾವು ಕಾಫಿ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ಪ್ರಸಾರ ಮಾಡ್ತೀವಿ. ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಶಿವಕುಮಾರ ಸ್ವಾಮಿ ಅವರೇ. ನಮಸ್ಕಾರ. ತಮಗೂ ಧನ್ಯವಾದಗಳು. ಕೊನೆಯದಾಗಿ ನಾನು ಹೇಳಬೇಕಂದ್ರೆ ಸದ್ಯದಲ್ಲೇ ಹೊಸ ಸಹಾಯಧನದ ಒಂದು ಕಾರ್ಯಕ್ರಮಗಳು ಬರ್ತಾ ಇದೆ. ಅದು ಬಂದ ತಕ್ಷಣ ನಾವು ಬೆಳೆಗಾರರಿಗೆ ತಮ್ಮ ಮೂಲಕನೇ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಉತ್ಸುಕರಾಗಿದ್ದೀವಿ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಗಾರರ ಒಂದು ಪ್ರಯೋಜನಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ತಮ್ಮ ಮೂಲಕ ಎಲ್ಲಾ ಬೆಳೆಗಾರರಿಗೆ ಮತ್ತೊಂದ್ಸಲ ಮನವರಿಕೆ ಮಾಡಿಕೊಡ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಒಳ್ಳೇದು ಸರ್, ನಮಸ್ಕಾರ. ಕೇಳಿದ್ರೆ ಕೊಡಗಿನ ಕಾಫಿ ಚಿತ್ರಣ ಈ ಕುರಿತಂತೆ ವಿಷಯಗಳನ್ನ ಮಂಡಿಸಿದವರು ಕೊಡಗು ಜಿಲ್ಲೆಯ ಕಾಫಿ ಮಂಡಳಿಯ ಉಪನಿರ್ದೇಶಕರಾಗಿರುವ ಬಿ ಶಿವಕುಮಾರ ಸ್ವಾಮಿಯವರು. ಇದುವರೆಗೆ ಕೊಡಗಿನ ಕಾಫಿ ಬೆಳೆಯ ಚಿತ್ರವನ್ನು ಪರಿಚಯಿಸುವ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳಿದ್ರಿ. ಕೊಡಗು ಜಿಲ್ಲೆ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಬಿ ಶಿವಕುಮಾರ ಸ್ವಾಮಿ ಅವರೊಡನೆ ಸಂದರ್ಶನವನ್ನು. ಕೇಳುಗರೆ, ನಾಳಿನ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ಪದ್ದತಿಯಲ್ಲಿ ಕಾಫಿ ಕಾಳುಮೆಣಸು ಬೆಳೆಯುತ್ತಿರುವ ಸೋಮರಪೇಟೆ ತಾಲೂಕು ಗರಗಂದೂರಿನ ಕೆಎಂ ಲಕ್ಷ್ಮಣ ಅವರೊಡನೆ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನಬಾರ್ಡ್ನ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಚೊಂಪೆ ಓದುತ್ತಿರುವವು ಮಚ್ಚೇಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ. ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆಯಿಂದಾಗಿ ಹೊಳೆ, ತೊರೆ, ಹಳ್ಳ, ತೋಡು ತುಂಬಿ ಹರಿತಾ ಒಳೋ. ಹಂಗೆ ಜಿಲ್ಲೆಯಲ್ಲಿ ಬ್ಯಾರೆ ಬ್ಯಾರೆ ಕಡೆ ಮಳೆ ಗಾಳಿ ರಭಸಂದ, ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗುಟ್ಟು. ಹಂಗೆ ವಿದ್ಯುತ್ನ ತೊಂದರೆನ ಸರಿಪಡಿಸುವ ಕೆಲಸಗಳು ಕೂಡ ನಡೀತಾ ಉಟ್ಟು. ಜುಲೈ 23ರಂದು ಬಂಗಾಳಕೊಲ್ಲಿಲಿ ವಾಯುಭಾರ ಕುಸಿತ ಮುನ್ಸೂಚನೆ ಇರದರಿಂದ ಮುಂಬರುವ 48 ಗಂಟೆಗಳ ಕಾಲ ಕರಾವಳಿ ಪ್ರದೇಶದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದದೆ. ಮತ್ತೆ ಕರ್ನಾಟಕ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಉಟ್ಟು. ಹಂಗೆ ರೈತರು ಗದ್ದೆಗಳಲ್ಲಿ ನೀರು ನಿಲ್ಲದಂಗೆ ಜಾಗೃತಿ ವಹಿಸುಕುತ ಕೊಡಗು ಕೃಷಿ ಹವಾಮಾನ ಘಟಕ ಪ್ರಕಟಣೆಯಿಂದ ತಿಳಿದು ಬಂದುಟ್ಟು. 2020-21 ಸಾಲಿನ 2ನೇ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದ್ದು ಕೊಡಗು ಜಿಲ್ಲೆನ ಒಟ್ಟು 337 ಪುನರಾವರ್ತಿತರು ಸೇರಿದಂಗೆ ಒಟ್ಟು 5,423 ಮಕ್ಕ ಉತ್ತೀರ್ಣ ಆಗೋಳು. 2608 ಹೈದ್ದಂಗ ಹಂಗೆ 2815 ಕೂಡೆಗ ಪಾಸ್ ಆಗೋಳು. ಫಲಿತಾಂಶ ಮಾರ್ಗಸೂಚಿ ತಂತ್ರಣ ಅನುಸರಿಸಿ ಫಲಿತಾಂಶ ನೀಡಲಾಗಿತ್ತು ರಾಜ್ಯ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಅವು ತಿಳಿಸ್ಯೋಳು. ಲಸಿಕೆ ಲಭ್ಯತೆ ಕೊರತೆ ಇರದರಿಂದ ನಾಳೆ ಜಿಲ್ಲಾದ್ಯಂತ ಲಸಿಕೆ ಮೊದ್ದು ಕೊಡ್ದುಲೇತ ಜಿಲ್ಲಾ ಆರೋಗ್ಯ ಇಲಾಖೆ ಪ್ರಕಟಣೆಯಿಂದ ತಿಳಿದು ಬಂದುಟ್ಟು. ಆದರೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಎಂದಿನಂತೆ ಲಸಿಕೆ ಮೊದ್ದು ಕೊಟ್ಟವೇತ ಗೊತ್ತಾವುಟು. ಜಿಲ್ಲೆಯಲ್ಲಿ ಇಂದು ಈ ಮಹಾಮಾರಿ ಕೊರೋನಾ 59 ಹೊಸ ಕೋವಿಡ್-19 ಪ್ರಕರಣ ಬೆಳಕಿಗೆ ಬಂದುಟ್ಟು. 47 ಪ್ರಕರಣ ಆರ್ಟಿಪಿಸಿಆರ್ ಹಂಗೆ 17 ಪ್ರಕರಣ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯಿಂದ ಗೊತ್ತಾವುಟು. ಮಡಿಕೇರಿ ತಾಲೂಕುಲಿ 11 ಪ್ರಕರಣ, ಸೋಮವಾರಪೇಟೆ ತಾಲೂಕುಲಿ 36, ವಿರಾಜಪೇಟೆ ತಾಲೂಕುಲಿ 12 ಪ್ರಕರಣ ಆಗುಟ್ಟು. ಒಟ್ಟಾರೆ 31,073 ಪ್ರಕರಣ ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 43 ಮಂದಿ ಹುಷಾರಾಗಿ ಆಸ್ಪತ್ರೆಯಿಂದ ಹೋಗೋಳು. ಒಟ್ಟು ಹುಷಾರಾದ ಸಂಖ್ಯೆ 30,387 ಆಗಿದ್ದು 297 ಸಕ್ರಿಯ ಪ್ರಕರಣ ಆಗುಟ್ಟು. ಕಳೆದ 24 ಗಂಟೆಗಳ ಸಮಯದಲ್ಲಿ ಸತ್ತವರ ಸಂಖ್ಯೆ 1, ಈಗ ಒಟ್ಟು ಸತ್ತವರ ಸಂಖ್ಯೆ 389. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 89 ಆಗಿದ್ದು ಪಾಸಿಟಿವಿಟಿ ಪ್ರಮಾಣ 2.14% ಉಟ್ಟೂತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ನವು ತಿಳಿಸ್ಯೋಳು. ಕೊಡವಮೇರ ಕೊಂಡಾಟ ಸಂಘಟನೆ ಇದೇ ಶುರುವಿನ ಬಾರಿಗೆ ಆಯೋಜಿಸಿದ್ದ ಕೊಡವ ಅಂತರ್ ಕುಟುಂಬಗಳ ನಡುವೆ ಬಾಳೋಪಾಟ್ ಪೈಪೋಟಿಗೆ ಒಟ್ಟಾರೆ 62 ಕುಟುಂಬಗ ನೋಂದಣಿ ಮಾಡದರೊಟ್ಟಿಗೆ ಕೊಡವ ಜಾನಪದ ಇತಿಹಾಸದ ಮೂಲ ಬೇರಾದ ಬಾಳೋಪಾಟ್ನ ಪುನರುತ್ಥಾನಕ್ಕೆ ಕೈಜೋಡಿಸುವೇತ ಕೊಡವಮೇರ ಕೊಂಡಾಟ ಸಂಘಟನೆ ಸ್ಥಾಪಕರಾಗಿದ್ದ ಅಧ್ಯಕ್ಷ ಚಾಮೀರ ದಿನೇಶ್ ಬೆಳ್ಳಿಯಪ್ಪ ಅವು ತಿಳಿಸ್ಯೋಳು. ನೋಂದಾಯಿತ ತಂಡಗ ಆಗಸ್ಟ್ 31ರ ಒಳಗೆ ಸಾಂಪ್ರದಾಯಿಕ ಕುಪ್ಪ್ಯಚಾಲೆ ಧರಿಸೋಕು, ಹಂಗೆ ದುಡಿ ಸಹಿತ 30 ನಿಮಿಷ ಮೀರದಂಗೆ ತಮಗೆ ತಿಳಿದಂಗೆ ದೇಶ ಕಟ್ ಪಾಟ್ ಹಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಪೈಪೋಟಿ ಸಂಚಾಲಕ ಕುಂಜೀರ ಗಿರೀಶ್ ಭೀಮಯ್ಯ ಅವರ 948354481 ಸಂಖ್ಯೆಗೆ ವಾಟ್ಸ್ಆಪ್ ಮತ್ತೆ ಇಮೇಲ್ ಮೂಲಕ ಕಳುಹಿಸಿಕೊಡೋಕೂತ ಕೊಡವಮೇರ ಕೊಂಡಾಟ ಸಂಘಟನೆ ಆಡಳಿತ ಮಂಡಳಿ ಹಂಗೆ ಸದಸ್ಯರು ಕೇಳಿಕೊಂಡಳು. ಪ್ಯಾಟೆನ ಸರ್ಕಾರಿ ಪ್ರಥಮ ದರ್ಜೆ ಮತ್ತೆ ಮಹಿಳಾ ಕಾಲೇಜಿಲಿ 2021-22 ಸಾಲಿನ ಮೊದಲ ಬಿಎ ಹಂಗೆ ಬಿಕಾಂ ತರಗತಿಗೆ ಪ್ರವೇಶಾತಿಗೆ ಶುರು ಮಾಡ್ಯಳು. ಪ್ರವೇಶ ಪಡೆಯುವ ವಿದ್ಯಾರ್ಥಿಗ ಹೊತ್ತಾರೆ 10:30 ಗಂಟೆಯಿಂದ 9:30 ಗಂಟೆ ಮುಟ್ಟ ಕಾಲೇಜಿನ ಕಚೇರಿಯಿಂದ ಪುಕ್ಸಟೆ ಆಗಿ ಅರ್ಜಿ ಪಡೆದು ಭರ್ತಿ ಮಾಡಿ ಸೂಕ್ತ ದಾಖಲಾತಿಗಳೊಟ್ಟಿಗೆ ಪ್ರವೇಶ ಪಡ್ಕೊಳ್ಳಕೃತ ಕಾಲೇಜಿನ ಪ್ರಾಂಶುಪಾಲರು ತಿಳಿಸ್ಯೋಳು. ಈಗಾಗಿ ತೀರಿಹೋದ ಕೊಡಗಿನ ಗಾನಕೋಗಿಲೆ ಎಂದು ಹೆಸರಾಗಿದ್ದ ತೋಲಂಡ ಪ್ರಭಾ ಚಂಗಪ್ಪ ಅವಕೆ ಅವರು ಹಾಡ್ದನ ಹಾಡನೆ ಕಲಾವಿದರಿಂದ ಹಾಡಿಸಿ ಸಾರ್ವಜನಿಕ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಭಾರ್ನ ಮೇ 2ರಂದು ನಡೆಸಿಕೆ ಏರ್ಪಾಡು ಮಾಡಲಾಗಿತ್ತು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ಜಂಬರ ಸ್ಥಗಿತಗೊಂಡಿದ್ದು ಈ ಕಾರ್ಭಾರ್ನ ಇದೇ ಜುಲೈ 28ರಂದು ವಿರಾಜಪೇಟೆ ಪುರಭವನಲ್ಲಿ ನಡೆಸಿಕೆ ಏರ್ಪಾಡು ಮಾಡಲಾವುಟು. ಈ ಗಾನ ನಮನ ಶ್ರದ್ಧಾಂಜಲಿ ಕಾರ್ಬರ್ಲಿ ಗಾಯಕಿ ತೋಲಂಡ ಪ್ರಭಾ ಚಂಗಪ್ಪ ಅವು ಹಾಡ್ದ ಹಾಡನೆ ಈ ಪೈಪೋಟಿಲಿ ಹಾಡೋಕು. ಭಾಗವಹಿಸಿದವಕ್ಕೆ ಮಾನ್ಯತೆ ಪತ್ರ ಹಂಗೆ ಗೆದ್ದವಕ್ಕೆ ಇನಾಮನ ನೀಡಲಾದೇತ ಈ ಸಂಸ್ಥೆಯ ಪದಾಧಿಕಾರಿಗ ತಿಳಿಸಿಯೋಳೋ. ಹೆಚ್ಚಿನ ಮಾಹಿತಿಗೆ 9880584732ನ ಸಂಪರ್ಕಿಸಕ್. ಗೋಣಿಕೊಪ್ಪ ಉಪವಿಭಾಗದ ಹಾತೂರು ಫೀಡರ್ 11 ಕೆವಿ ವಿದ್ಯುತ್ ಮಾರ್ಗಲಿ ವಿದ್ಯುತ್ ರಿಪೇರಿ ಕೆಲಸ ಇರದರಿಂದ ಗೋಣಿಕೊಪ್ಪಲ್ ಮತ್ತೆ ಹಾತೂರು ಫೀಡರ್ನ ಗ್ರಾಮಗಳಲ್ಲಿ ಗೋಣಿಕೊಪ್ಪಲ್ ಟೌನ್ 60 ಕ್ಲು ಕೈಕೇರಿ ಕಳತ್ಮಾಡು ಪಡಿಕಲ್ ಹಾತೂರು ಕುಂದ ಕೊಳತ್ತೋಡು ಬೈಗೋಡು ಸೇರಿದಂಗೆ ಸುತ್ತಮುತ್ತ ವ್ಯಾಪ್ತಿಲಿ ತಾರೀಖು 22ರಂದು ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ವಿದ್ಯುತ್ ಸಂಪರ್ಕ ಇರ್ದುಳೆತ ಸೆಸ್ಕ್ ಪ್ರಕಟಣೆಯಿಂದ ತಿಳಿದು ಬಂದುಟು. ಕರ್ನಾಟಕ ಅರೆಭಾಷೆ ಹಂಗೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಹೆಸರು ಪಟ್ಟ ಕಲಾವಿದ ರಂಗ ನಿರ್ದೇಶಕ ಮೋಹನ್ ಸೋನಾ ಅವರ ಸಾಕ್ಷ್ಯಚಿತ್ರ ಬಿಡುಗಡೆ ಇದೇ ತಾರೀಖು 31 ಶನಿವಾರ ಹಿಂಬತ್ತು 4 ಗಂಟೆಗೆ ಸುಳ್ಯದ ಕೆವಿಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆಡಿಟೋರಿಯಂಲಿ ಏರ್ಪಾಡು ಮಾಡಿಯೋಳೋ. ಈ ಸಾಕ್ಷಿ ಚಿತ್ರಣ ಡಾಕ್ಟರ್ ಕೆವಿ ಚಿದಾನಂದವ ಅಧ್ಯಕ್ಷರ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಸುಳ್ಯ ಇವು ಬಿಡುಗಡೆ ಮಾಡುವೆ. ಈ ಹೊತ್ತುಲಿ ಮುಖ್ಯ ನೆಂಟರಾಗಿ ಅಕಾಡೆಮಿನ ಅಧ್ಯಕ್ಷರಾಗಿ ಲಕ್ಷ್ಮೀನಾರಾಯಣ ಕಜಗದ್ದೆ ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ದಕ್ಷಿಣ ಕೊಡಗಿನಲ್ಲಿಯೇ ಮೊದಲ ಬಾರಿಗೆ ವಿರಾಜಪೇಟೆಯಲ್ಲಿ ಆರಂಭವಾಗಿರುವ ಎಸ್ಆರ್ ನಯರಾ ಪೆಟ್ರೋಲ್ ಬಂಕ್ನಲ್ಲಿ ಗುಣಮಟ್ಟದ ಇಂಧನ, ಫ್ರೀ ನೈಟ್ರೋಜನ್ ಏರ್ ಸೇರಿದಂತೆ ಅತ್ಯುತ್ತಮ ಸೇವೆ ಲಭ್ಯ. ಭೇಟಿ ನೀಡಿ ನಯರಾ ಎನರ್ಜಿ ಪಂಜರ್ಪೇಟೆ ವಿರಾಜಪೇಟೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. Nalanda Gurukula International Public School and Pre-University College, Koppa, Kushalnagar. Admissions open from pre-nursery to pre-university for the year 2021 and 2022. For more information, please call 9900078701. Come and experience the joy of learning. Every child has a dream we fulfill at Nalanda. ನಾಪೋಕ್ಲು ಮಾರ್ಕೆಟ್ ಕೆಳಭಾಗದಲ್ಲಿರುವ ಆದಿಶಕ್ತಿ ಮಳಿಗೆಯಲ್ಲಿ ಕೃಷಿ ಯಂತ್ರೋಪಕರಣಗಳು, ಜನರೇಟರ್ ರಿಯಾಯಿತಿ ದರದಲ್ಲಿ ಲಭ್ಯ. ಸರ್ವಿಸ್ ಕೂಡ ಮಾಡಿಕೊಡಲಾಗುವುದು. ಮಾಹಿತಿಗೆ ಸಂಪರ್ಕಿಸಿ ಚೇತನ್ 9482708434. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಪ್ಯಾಸೆಂಜರ್ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್, ಮಡಿಕೇರಿ ಹಾಗೂ ಕುಣಿಗೊಪ್ಪ. ಬುಕಿಂಗ್ ಹಾಗೂ ವಿವರಗಳಿಗೆ ಕಾಲ್ ಮಾಡಿ ಮಾದೇಟಿರ ಅಯ್ಯಪ್ಪ 9611300888. ರಿಯಾಯಿತಿ ದರದಲ್ಲಿ ಏರ್ ಟಿಕೆಟ್ಗಳು, ವೀಸಾ ಸಲಹೆ, ವಿಸಿಟಿಂಗ್ ವೀಸಾ, ಪಾಸ್ಪೋರ್ಟ್ ಅಪ್ಲಿಕೇಶನ್ಸ್, ಹಜ್ ಮತ್ತು ಉಮ್ರಾ ಟೂರ್ ಪ್ಯಾಕೇಜ್ಗಳಿಗೆ ಸಂಪರ್ಕಿಸಿ ಎನ್ಸಿಟಿ ಎಂಟರ್ಪ್ರೈಸಸ್ ವಿರಾಜಪೇಟೆ. ಮೊಬೈಲ್ 8762443066. ಅಗ್ನಿಶಾಮಕ ದಳತ್ ತಾಂಡ ನಲ್ಲ ಸೇವೆ ಕಾಯ್ತು ಮುಖ್ಯಮಂತ್ರಿರ ಪೊನ್ನರ ಪದಕ ಪಡೆದ ಹೆರವನಾಡು ಗ್ರಾಮತ್ರ ಪೊನ್ನಾಟಿ ಅಂಡ ಪಾಲು ತಮ್ಮಯ್ಯ ಐಂಗಕ್ ನಲ್ಲಾಮೆ ಬೈಂದಂಡ್ ಐಂಡ ವೃತ್ತಿಪರ ಪಿಂಜ ವೈಯಕ್ತಿಕ ಬದುಕಕ್ ಶ್ರೀ ಚಿನ್ನತಪ್ಪ ದೇವ ನಲ್ಲದು ಮಾಡಡಂದು ಬೈಂದಿತ್ ಬಾವ ಕೋಡಿಯಂಡ ಹರೀಶ್ ಇಂದಿರಾ ಮಕ್ಕ ವರುಣ್ ತರುಣ್ ಪೇರೂರು ಗ್ರಾಮ. ವಾವ್, ಇಷ್ಟೊಂದು ದೊಡ್ಡ ವೆಡ್ಡಿಂಗ್ ಶಾಪ್! ಮದ್ವೆ ಬಟ್ಟೆಗಳ ಖರೀದಿಗೆ ಇನ್ನು ಟೆನ್ಷನ್ ಬೇಡ. ಹೌದು, ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಶಾದಿ ವೆಡ್ಡಿಂಗ್ ಸೆಂಟರ್. ನಿಮ್ಮ ಕುಟುಂಬದೊಂದಿಗೆ ಬಟ್ಟೆ ಖರೀದಿಸಲು ಬನ್ನಿ ಶಾದಿ ವೆಡ್ಡಿಂಗ್ ಸೆಂಟರ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ ಮತ್ತು ಮೇನ್ ರೋಡ್ ನಾಪೋಕ್ಲು. ಎಸ್ಟೆಲ್ ಹೈಸ್ಪೀಡ್ ಇಂಟರ್ನೆಟ್ ಹಾಗೂ ಬ್ರಾಡ್ಬ್ಯಾಂಡ್ ಸೇವೆಗಳು ಮಡಿಕೇರಿ ನಗರ ಸೇರಿದಂತೆ ಸುಂಟಿಕೊಪ್ಪ, ಕಡಗದಾಳು, ಅಬ್ಯಾಲ, ಚಟ್ಟಳ್ಳಿ, ತಾಳತ್ಮನೆ, ಕಾಟಕೇರಿ, ಗಾಳಿಬೀಡು, ಬೋಯ್ಕೇರಿ, ಕೆದಕಲ್, ಬಾಳೆಕಾಡು, ಮೇಕೇರಿ ಹಾಗೂ ಕಗ್ಗೋಡ್ಲು ಗ್ರಾಮಗಳಲ್ಲೂ ಲಭ್ಯ. ಇಂದ್ರೆ ಸಂಪರ್ಕಿಸಿ ಶಾಂತಿ ಕಾಂಪ್ಲೆಕ್ಸ್ ಕಾಲೇಜು ರೋಡ್ ಮಡಿಕೇರಿ. ಕಾಲ್ 9448144186 ಅಥವಾ 9842402186. ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಇವರ ವತಿಯಿಂದ ಬೆಳೆಗಾರರು ಬೆಳೆದ ಕಿತ್ತಳೆ ಹಣ್ಣು, ಕೈಹುಳಿ, ಪಪ್ಪಾಯ ಹಾಗೂ ಫ್ಯಾಷನ್ ಫ್ರೂಟ್ಗಳನ್ನು ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸಲಾಗುವುದು. ಸಂಪರ್ಕಿಸಿ ಹೇಮಂತ್ 9480787993. ಬಕ್ರೀದ್ ಹಬ್ಬವು ನಾಡಿನ ಜನತೆಗೆ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಎಂದು ಶುಭಾಶಯಗಳನ್ನು ಕೋರಿದ್ದಾರೆ ವಿರಾಜಪೇಟೆಯ ಎನ್ಸಿಟಿ ಎಂಟರ್ಪ್ರೈಸಸ್ ನ ಮಾಲೀಕ ಅಕ್ಕಳ ತಂಡ ಮೊಯ್ದು ಅವರು. ಕ್ಯಾಟ್ ಕೊಡಗು ಅವರ ಕ್ಯಾಟ್ ಮಾರ್ಟ್, ನಿಮ್ಮ ಮನೆಗೆ ಬೇಕಾದ ದಿನೋಪಯೋಗಿ ಸಾಮಗ್ರಿಗಳು, ದಿನಸಿ, ತರಕಾರಿ, ಮೀನು, ಮಾಂಸ ಎಲ್ಲವೂ ನಿಮ್ಮ ಕ್ಯಾಟ್ ಮಾರ್ಟ್ ಅಲ್ಲಿ ದೊರೆಯಲಿದೆ. ವಿರಾಜಪೇಟೆ ಅಮ್ಮತ್ತಿ ಕಕ್ಕಬ್ಬೆ ಚಿಟ್ಟಳ್ಳಿಗಳಲ್ಲಿ ಹೊಸ ಮಾರ್ಟ್ ಸೌಲಭ್ಯ. ಅಲ್ಲದೆ ನಮ್ಮ ಉಚಿತ ಹೋಮ್ ಡೆಲಿವರಿ ಸೇವೆಗಾಗಿ ಕರೆ ಮಾಡಿ 6366922199. ಮಡಿಕೇರಿಯ ಕ್ವಿಕ್ಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್ ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕ್ಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಐಟಿ ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಕೊಡವತ್ತಕ್ಕು ಎಳುತ್ತುಕಾರರ ಕೂಟ ಪಿಂಜ ತೂಕು ಬುಳುಕು ಕಲೆ ಕ್ರೀಡೆ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಇದೇ ತಿಂಗಳ 28 ಪದ್ನಾಚ ಪೊಲಕ 10:30 ವಿರಾಜಪೇಟೆ ಪುರಭವನ ಸಭಾಬಾಡಿಲು ಗಾನ ಕೋಗಿಲೆ ಮಿನ್ನಿ ಮರೆಯಾನ ತೋಲಂಡ ಪ್ರಭಾ ಚಂಗಪ್ಪ ಇಂಕ್ ಗಾನ ನಮನ ಕಾರ್ಯಕ್ರಮ ನಡೆತುವ. ತೋಲಂಡ ಪ್ರಭಾ ಚಂಗಪ್ಪ ಅವು ಪಾಡನ ಕೊಡವ ಪಾಟನೆ ಪೆರಿಯ ಪಿಂಜ ಚೆರಿಯ ಈ ದಂಡೆ ವಿಭಾಗತ್ತು ನಡೆತುವ. ಗದ್ದ ಇಂಕ್ ಆದ್ಯ ದಂಡನೆ ಮೂಂದನೆ ಇನಾಮ ಮಾನ್ಯತಾ ಪತ್ರ ಕೊಡ್ಪ. ಮೇ ದಂಡಾಂಗ ನಡ್ಕಣಿಂಜ ಈ ಕಾರ್ಯಕ್ರಮ ಲಾಕ್ಡೌನ್ ಆನ ಹಿನ್ನೆಲೆಯಲ್ಲಿ ಇಕ್ಕ ನಡೆದ ನುಂಡು.